ಪ್ರಿಯತಮಾ ನಾನು ಪಲಕರಿಯುಚು ಪ್ರಣಯಮಾ ಅತಿಥಿಲ ನಾನು ಚೇರುಕುಣ ಹೃದಯಮಾ ಎದುಟ ಉಣ್ಣ ಸ್ವರ್ಗಮಾ ಚೆದಿರಿ ಪೋನಿ ಸ್ವಪ್ನಮ ಕನುಲಲೋನಿ ಕಾವ್ಯಮಾ ಕೌಗಿಲಿಂತ ಪ್ರಾಣಮ ಪ್ರಿಯತಮ ಪ್ರಿಯತಮ ಪ್ರಿಯತಮ ಕೇಮು ನೇಲ ಪಾಟಲೊಚ್ಚೆ ತೆಲುಗು ಜಿಲುಗು ಅನ್ನಿ ತಿಳಿಸಿ ಪಾರಿಜಾತ ಪೂವು ಪಚ್ಚಿ ಮಲ್ಲೆ ಮೊಗ್ಗ ಮಲಪೆ ತೆಲಿಪೆ ನಾಲೋ ವಿರಿಸಿ ಮಚ್ಚಲೆನ್ನೋ ಹುನ್ನ ಚಂದ ಮಾಮ ಕಣ್ಣ ನರುಡೆ ವರುಡೈ ನಾಲೋ ಮೆರೆಸೆ ತಾರಲಮ್ಮ ಕಣ್ಣ ಚೀರ ಕಟ್ಟುಕುನ್ನ ಪಡಚು ತನಮೆ ನಾಲೋ ಮುರಿಸೆ ಮಬ್ಬುಲನ್ನಿ ವೀಡಿ ಪೋಯಿ ಕಲಿಸೆ ನಯನಂ ತಿಳಿಸೆ ಹೃದಯ ಮಂತ್ರಮಾಯ ಬಹುಶ ಮನಸ ವಾಚಾವನಚಿ ಮೇನ ಕಲ್ಲೆ ವಚ್ಚಿ ಜ್ಞಾನ ಕಲ್ಲೆ ಮಾರೆ ಕುಲವು ಗುಣವು ಅನ್ನಿ ಕುದಿರಿ ನೀವು ಲೇನಿ ನೇಲ ಮೀದ ಬ್ರತುಕೆ ಪ್ರಳಯಂ ಮನಸೇ ಮರಣಂ ಎಂದು ಕಿನ್ನಿ ಹದ್ದುಲೋ ಜಗಮೇ ಅಣುವೈ ಯುಗಮೇ ಕ್ಷಣಮೈ ಮಿಗಿಲಿ ಅತಿಥಿಲ ನಾನು ಚೇದುಕುನ್ನ ಹೃದಯಮಾ ಪ್ರಿಯತಮ ನಾನು ಚೇರುಕುನ್ನ ಹೃದಯಮಾ.